ಕುಲೆಗೋಡ ಭೀಮನ ಕುಲೆಗೋಡ ದರ್ಶನ ಕುಲೆಗೋಡ ಭೀಮನ ನೋಡಿರೆ ಬಲ ಭೀಮನ ದಯವಿದು ನೋಡಿರೆ ಬಲ ಭೀಮ ಏನಮ್ಮ ಯಾಕಮ್ಮ ಈಗ ಸದ್ದೆ ಆದ್ರೆ ಪಾರಿಜಾತ ಹೂ ಅಂದ್ರೆ ಹೂ ಸಿಗುದಿಲ್ಲ ಸಿಗುವಂತ ಇಲ್ಲ ಪರಮಾತ್ಮ ಅಂದ್ರೆ ಪರಮಾತ್ಮನು ನಮಗೆ ಸಿಗುದಿಲ್ಲ ಅವರು ಸಿಗುವಂತ ಇಲ್ಲ ಈಗ ಸದ್ಯದಲ್ಲೇ ಒಂದು ಉಪಾಯ ಮಾಡ್ರಲ್ಲ ಏನ್ ಮಾಡ್ಬೇಕಮ್ಮ ಪರಮಾತ್ಮನ ಮಂದಿರಕ್ಕೆ ಹೋಗ್ಬಿಡುನ್ರಿ ಹೌದ ಯಾಕ ಅಲ್ಲಿ ಪರಮಾತ್ಮ ಭೇಟಿ ಆಗ್ತದ ಪಾರಿಜಾತ ಹೂನು ಅಲ್ಲೇ ಇರ್ತದ ಅಲ್ಲೇ ಇರ್ತದ ಮತ್ತೆ ನಮಗೆ ಯಾವ್ದಾರ ಅನುಕೂಲ ಆಗ್ತದ ಈಗ ಅಪ್ಪವ್ರ ಮಂದಿರಕ್ಕೆ ಹೋಗ್ಬಿಡುನಲ್ರಿ ಈಗ ಹೌದು ಅಲ್ಲಿಗೆ ಹೋಗ್ಬೇಕಾದ್ರೆ ಹ್ಯಾಗ ಹೋಗುದ್ರಿ ಹ್ಯಾಗ ಹೋಗ್ಬೇಕು ಹ್ಯಾಗಮ್ಮ ಎಲ್ಲ ದೂತ್ ಕಾಸ್ತ್ರ ಶೃಂಗಾರ ಅಂತ ಹೇಳಮ್ಮ ನೋಡಮ್ಮ ಆ ಭಗವಂತನ ಮಂದಿರಕ್ಕೆ ಹೋಗ್ಬೇಕಾದ್ರೆ ಶೃಂಗಾರ ಹೋಗಿಲ್ಲ ಹೌದು ಎಲ್ಲಾರು ಶೃಂಗಾರದಲ್ಲಿ ಇದ್ದಾರೆ ಶೃಂಗಾರ ಅಪ್ಪ ಅವ್ರ ಮಂದಿರಕ್ಕೆ ಹೋಗುಣ್ರಿ ಸದ್ದೆ ಹೋಗೇ ಬಿಡುಣ್ರಿ ಅಲ್ಲಿಗೆ ಹೋಗುಣ ನಡ್ರಿ ನಡಿ ನಡಿ ಹಂಗ ಹೋಗುಣ ಜಾಲಿ ನೋಡುಣ ಬಾರೆ ಬಂದಂತೆ ಆಯ್ತು ಆದ್ರೆ ಪರಮಾತ್ಮರ ಮಂದಿರದಲ್ಲಿ ಇದ್ದಾರೋ ಅಥವಾ ಅಥವಾ ಇಲ್ಲ ನೋಡ್ಕೊಂಡು ಬಾರಮ್ಮ ನೋಡಮ್ಮ ಹಾ ಅಲ್ಲಿ ಹೋಗಿ ನೋಡ್ಕೊಂಡು ಹೋಗಿ ಬಾ ಅಂತ ನೀವ್ ಹೇಳ್ತೀರಿ ಆದ್ರೆ ಇಲ್ಲೇ ನಿಂತ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಂದಿವ್ ಆದ್ರೆ ಏನ್ ನಡೀತದ ನೋಡುನು ಹೀಗ ಆಗ್ಲಿ ಆಗ್ಲಿ ರುಕ್ಮಿಣಿ ಯಾಕೋ ಹೇಳೇ ಹೋಗೋದು ಒಂದ್ ಆಟ ಪಗಡಿ ಆಡಿನ ತೆಗೆದುಕೊ ಪಗಡಿ ಹೇಗೆ ಆಡ್ತಕ್ಕದ್ರೆ ಹಾಗಾದ್ರೆ ಕೇಳು ಪಗಡಿ ಆಡು ಹಸನದ ಕವಡಿ ಹಾಕ್ರಿ ಸ್ವಾಮಿ. ನಂದು ದಶ ಬಿದ್ದದೆ, ನಮ್ದು ಪಂಚಸ್ ಬಿದ್ದದ್ರಿ, ನಂದು ಚಕ್ಕ ಬಿದ್ದದೆ, ನಮ್ದು ಬಾರ ಬಿದ್ದದ್ರಿ, ನಂದು ಧೋಣಿ ಬಿದ್ದದೆ, ನಮ್ಮ ತೀನ್ ಬಿದ್ದದ್ರಿ, ನನ್ನ ಕಾಯಿ ಪಾಯು ಹೆತ್ತದೆ, ನಮ್ಮ ಕಾಯಿ ಪಾಯು ಹೆತ್ತದ್ರಿ, ನನ್ನ ಕಾಯಿನೂ ಪಾಯು ಹೆತ್ತದೆ ನೋಡ್ರಿ, ನಮ್ಮ ಕಾಯಿ ಪಾಯು ಹೆತ್ತದೆ ನೋಡ್ರಿ, ನನ್ನ ಕಾಯಿ ಕಡ್ತಾಗ್ಯದೆ, ನಮ್ಮ ಕಾಯಿ ಕಡ್ತಾಗ್ಯದ್ರಿ, ನನ್ನ ಕಾಯಿನೂ ಕಡ್ತಾಗ್ಯದೆ ನೋಡ್ರಿ, ನಮ್ಮ ಕಾಯಿ ಕಡ್ತಾಗ್ಯದ ನೋಡ್ರಿ. ಪಗಡಿ ಆಡ್ಲಿ ಏನೋ ಮಾಡ್ಲಿ ನೋಡಮ್ಮ, ಈಗ ಸದ್ಯದಲ್ಲಿ ನಾವು ಯಾರ ಸಲುವಾಗಿ ಬಂದೀವಿ? ಪರಮಾತ್ಮರ ಸಲುವಾಗಿ, ಅಪ್ಪವ್ರ ಸಲುವಾಗಿ ಬಂದೀವಿ. ಆದ್ರೆ ಪ್ರೀತಿಯಿಂದ ಪರಮಾತ್ಮನೊಂದು ಮಾತ್ರ ಮಾತಾಡಿಸಿರ್ಲ? ಆಗ್ಲಮ್ಮ, ಅವ್ರು ಪಗಡಿ ಆಡ್ಲಿ, ಚದರಂಗ ಆಡ್ಲಿ, ಏನೋ ಮಾಡ್ಲಿ, ಹೌದಲ್ಲ, ನಾವು ಬಂದದ್ದು ಪರಮಾತ್ಮನ ಸಲುವಾಗಿ. ಪ್ರೀತಿ ಭಕ್ತಿಯಿಂದ ಒಂದೇ ಒಂದು ಮಾತು ಮಾತಾಡಿಸಿ, ಭಕ್ತಿಯಿಂದ ಒಂದು ಮಾತು ಮಾತಾಡಿಸಿ ಬಿಡ್ರಿ. ನಡಿ ನಡಿ, ಮಾತಾಡಿಸಿ ಮಂದಿರ್ ಕರ್ಕೊಂಡು ಹೋಗೋಣ, ಮಾತಾಡ್ಸಿ. ಮೂರ್ತಿಯನೇ ನಿಲ್ಲಿಸೋ ಸ್ವಾಮಿ. ಒಂದೇ ಒಂದು ಮಾತು ಮಾತಾಡ್ರಿ ರುಕ್ಮಿಣಿ. ಯಾಕ್ರಿ ಸ್ವಾಮಿ? ಸತ್ಯಭಾಮ ಇಂಥ ಮಧ್ಯರಾತ್ರಿಯಲ್ಲಿ ದೂತಕಾಸ್ತ್ರಿಯರನ್ನು ಕರೆದುಕೊಂಡು ಏನ್ ಕಾರಣ ಬಂದಾಳು ವಿಚಾರ ಮಾಡಿ ಬರ್ತಾನೆ, ನೀ ಸ್ವಲ್ಪ ಒಳಗೆ ನಡಿ. ಆಗ್ಲಿ ಸ್ವಾಮಿ. ಬಾರೆ ಬಾರೆ ಸ್ವಾಮಿ. ಇಂತ ಮಧ್ಯರಾತ್ರಿಯಲ್ಲಿ ದೂತಿಕಾಸ್ತ್ರೀಯರನ್ನು ಕರೆದುಕೊಂಡು ಇಲ್ಲಿವರೆಗೆ ಬರಲಿಕ್ಕೆ ಏನ್ ಕಾರಣ ಸ್ವಾಮಿ? ತಮ್ಮ ಬೆಟ್ಟಿ ಇಲ್ಲದೆ, ತಮ್ಮ ಪಾದ ಸೇವೆ ಇಲ್ಲದೆ, ಪಾದ ಸೇವೆ ಇಲ್ಲದೆ ಈ ಹೊತ್ತಿಗೆ ಮೂರ್ನಾಲ್ಕು ದಿವಸಗಳಾಯ್ತು ಭಗವಂತ ತಮ್ಮ ಬೆಟ್ಟಿ ಸಲುವಾಗಿ ಬಂದದ್ದಾಗಿದ್ರಿ. ಈಗ ನೋಡು, ನಾನಾಗಲೇ ನಿನ್ನ ಮಂದಿರಕ್ಕೆ ಹೊರಟಿದ್ದೆ, ನೀನಾಗಲೇ ಬಂದೆ ಅಂದ್ಮೇಲೆ ಬಹಳ ಸಂತೋಷ ಆಯ್ತು. ಸಂತೋಷ. ಈಗ ಬೆಟ್ಟಿನೂ ಆಗ್ಯದ, ಬೆಟ್ಟಿ ಆಗ್ಯದ, ಸಂಭಾಷಣೆನೂ ಆಗ್ಯದ. ಈಗ ನೀನು ನಿನ್ನ ಮಂದಿರಕ್ಕೆ ಹೋಗಿಬಿಡು ಸ್ವಾಮಿ, ಆಮೇಲೆ ನಾನಾಗಲೇ ನಿನ್ನ ಮಂದಿರಕ್ಕೆ ಬರ್ತಾ ಇದ್ದೇನೆ. ಎಷ್ಟು ಚಂದ ಮಾತಾಡ್ತೀರಿ. ಯಾಕೆ ಅಲ್ರಿ, ತಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದೇನ್ರಿ. ನೀ ಎಲ್ಲ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿ, ಅಲ್ಲಿ ಭಕ್ತರ ಪ್ರಾಣ ಹೋಗ್ತದೆ ಸ್ವಾಮಿ. ಆ ಭಕ್ತರ ಪ್ರಾಣ ಹೋಗ್ತದ? ಹೌದು ಸ್ವಾಮಿ. ಆ ಭಕ್ತರಿಗಿದ್ದಂತ ತ್ರಾಸ ನಿಮಗೆ ಇಲ್ಲೇ ನಿತ್ತಲೆ ನಿವಾರಣೆ ಮಾಡೋ ಶಕ್ತಿ ಇಲ್ಲೇನ್ರಿ? ಅದ ಕೆಲವೊಂದು ಭಕ್ತರ ನಿಂತಲ್ಲೇ ಉದ್ದಾರ ಮಾಡ್ಲಿಕ್ಕೂ ಬರ್ತದೆ, ಕೆಲವೊಂದು ಭಕ್ತರನ್ನ ಮುಟ್ಟು ಉದ್ದಾರ ಮಾಡಬೇಕಾಗ್ತದೆ, ಕೆಲವೊಂದು ಭಕ್ತರನ್ನ ಪ್ರತ್ಯಕ್ಷ ಭೇಟಿ ಕೊಟ್ಟು ಉದ್ದಾರ ಮಾಡಬೇಕಾಗ್ತದೆ ಸ್ವಾಮಿ. ಆದ ಕಾರಣ ನಾನು ಭಕ್ತರ ಮಂದಿರಕ್ಕೆ ಹೋಗಿ ಆಮೇಲೆ ನಿನ್ನ ಮಂದಿರಕ್ಕೆ ಬರ್ತಾ ಇದ್ದೇನೆ, ನೀನು ನಿನ್ನ ಮಂದಿರಕ್ಕೆ ಹೋಗು. ಅಂತ ಭಕ್ತರಂದ್ರೆ ಯಾರು ಅವರು? ಅಂತ ಭಕ್ತರು ಯಾರು? ಯಾರು? ಪಾಂಡವರು ನನ್ನ ಭಕ್ತರು. ಎಂತ ಭಕ್ತರು? ಎಂತ ಭಕ್ತಿ ಮಾಡ್ಯಾರಿ? ಅವ್ರು ನೋಡ್ಲಿಕ್ಕೆ 5 ಮಂದಿ ಇದ್ರು, ಅವರಲ್ಲಿ ಇರ್ತಕ್ಕಂತ ಭಕ್ತಿ ಮಾತ್ರ ಒಂದೇ ಇತ್ತು. ಅದ್ ಹೆಂಗ್ರಿ? ಕಣ್ಣಿಗೆ ನೋಡ್ಲಿಕ್ಕೆ 5 ಮಂದಿ? ಹೌದು. 5 ಮಂದಿ ಇರುವಂತ ಭಕ್ತಿ ಒಂದ ಹೇಗಿರ್ತದ್ರಿ? ನೋಡು, ನಿನಗೆ ತಿಳುವಂತೆ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದೆ. ಏನ್ರಿ? ಸಕ್ರಿ ಪಾಕಿನಲ್ಲಿ ಮಿಠಾಯಿಗಾರ ಹಲವಾರು ಗೊಂಬೆಗಳನ್ನು ತಯಾರು ಮಾಡ್ತಾ ಇದ್ದಾನ. ಅದರಲ್ಲಿ ಯಾವ ಗೊಂಬೆ ಕಡೆದು ನೋಡಿದ್ರು ಸವಿ ಅನ್ನುವಂಥದ್ದು ಹೇಗೆ ಒಂದೇ ಇರ್ತದನು? ಅವರು ನೋಡ್ಲಿಕ್ಕೆ 5 ಮಂದಿ ಇದ್ರು, ಅವರಲ್ಲಿ ಇರ್ತಕ್ಕಂತ ಭಕ್ತಿ ಮಾತ್ರ ಒಂದೇ ಇತ್ತು. ಅದರ ಸಲುವಾಗಿ ಭಕ್ತರ ಮಂದಿರಕ್ಕೆ ಹೋಗಿ ಆಮೇಲೆ ನಿನ್ನ ಮಂದಿರಕ್ಕೆ ಬರ್ತಾ ಇದ್ದೀನಿ. ಖರೆ? ಅಂತ ಶ್ರೇಷ್ಠವಾದಂತ ಭಕ್ತಿ ಮಾಡಿದವ್ರು ಯಾರು? ಮಾಡಿದ ಅರ್ಜುನ. ಎಂತಾತ ಅರ್ಜುನ? ಅವ ಬಾಯಿಂದ ಕೃಷ್ಣ ಅನ್ನೋದಲ್ಲದೆ ಅಲ್ಲದೆ ಮಲಗಿಕೊಂಡಾಗ ರೋಮರಂಜಗಳ ಕೂಡ ಬಿಡದೆ 24 ತಾಸು ಕೃಷ್ಣ ಕೃಷ್ಣ ಅಂತ ನನ್ನ ನಾಮಸ್ಮರಣೆ ಮಾಡ್ತಾ ಇದ್ದ. ನಿಮ್ಮ ಬಾಯಿಂದ ಒಮ್ಮೆ ಕೃಷ್ಣ ಅನ್ಲಿಕ್ಕೆ ಬರೋಲ್ದು? ಅಲ್ಲರಿ ಅರ್ಜುನ, ಬಾಯಿಂದ ಕೃಷ್ಣ ಅನ್ನೋದಲ್ಲದೆ ರೋಮ ರೋಮಗಳೆಲ್ಲ ಕೃಷ್ಣ ಕೃಷ್ಣ ಅಂತ ನಿಮ್ಮ ನಾಮಸ್ಮರಣೆ ಮಾಡ್ತಿದ್ದು ಅಂತ ಹೇಳ್ತೀರಿ. ಹೌದು. ಅಂತ ಅರ್ಜುನನ ಕಿರೀಟ ಕುರುಕ್ಷೇತ್ರ ಯುದ್ಧದಲ್ಲಿ ರಣಭೂಮಿ ಮ್ಯಾಗ ಬಿದ್ದು ಹೊರಡುವಾಗ ಆಗಿ ಎಲ್ಲಿದ್ರಿ ಭಕ್ತನ ಕಾಯ ಅವರು? ಅಲ್ಲೇ ಇದ್ದೆ. ಅಲ್ಲೇ ಇದ್ರೆ ನೋಡ್ಕೊಂಡ್ ನಿಂತಿದ್ರಿ ಏನ್ರಿ? ಅರ್ಜುನನ ಕಿರೀಟ ಭೂಮಿಗೆ ಯಾಕೆ ದಾರನಾತು? ಯಾಕೆ ದಾರನಾತು? ಕುರುಕ್ಷೇತ್ರ ಹೋಗಿ ಧರ್ಮಕ್ಷೇತ್ರ ಆಗಬೇಕಾಗಿತ್ತು, ಅಲ್ಲದೆ ಕುರು ವಂಶ ನಾಶ ಆಗಬೇಕಾಗಿತ್ತು, ಅಂದ್ರೆ ಕೌರವರು ವಂಶ ನಾಶ ಆಗಬೇಕಾಗಿತ್ತು. ಅದರ ಸಲುವಾಗಿ ಅರ್ಜುನನ ಕಿರೀಟ ಭೂಮಿಗೆ ದಾರನಾತು. ಇದು ಹೋಗ್ಲಿ ಬಿಡ್ರಿ. ಮತ್ತೇನು ಬರ್ಲಿ ಸ್ವಾಮಿ. ದ್ರೌಪದಿ ಯಾರು? ಯಾರು? ನಿಮ್ಮ ತಂಗಿ. ಹೌದು. ಯಾರಲ್ಲಂತಾರ? ಕರೇರಿ, ಕೌರವರ ಸಭೆಯಲ್ಲಿ ದುಶ್ಯಾಸನ ದ್ರೌಪದಿ ಸೀರೆ ಸೆಳೆದ ಮಾನಭಂಗ ಮಾಡುವಾಗ ಆಗ ಎಲ್ಲಿದ್ರಿ ಭಕ್ತರನ್ನ ಕಾಯ ಅವರು? ಅಲ್ಲೇ ಇದ್ದೆ. ಅಲ್ಲೇ ಇದ್ರು ನೋಡ್ಕೊತಿದ್ರಿ ಏನ್ರಿ? ಸ್ವತಃ ನಿಮ್ ತಂಗಿ ನೋಡಿಲ್ ನೀವು? ದ್ರೌಪದಿಯಲ್ಲಿ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನಂತ? ನನಗೆ ಪಂಚ ಪಾಂಡವರು 5 ಮಂದಿ ಬಲಾಢ್ಯರ ಪತಿಗಳಾಗಿ ಇದ್ದಾರಂತ ತಿಳಿದುಕೊಂಡು ಯಾವ ಕಾಲಕ್ಕೂ ನನಗೆ ತ್ರಾಸು ಬರುವುದಲ್ಲ ಅಂತ ತಿಳಿದುಕೊಂಡು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಅವಾಗ ಒಂದೇ ಒಂದು ಸಮಯದಲ್ಲಿ ದುಶ್ವಾಸನ ಕೌರವರ ಸಭೆಯಲ್ಲಿ ಸೀರೆ ಸಿಡಿಲಿಕ್ಕೆ ಹತ್ತಿದಾಗ ಒಂದೇ ಒಂದು ಸುತ್ತಪದರ ಸೀರೆ ಉಳಿದಿತ್ತು. ಅವಾಗ ಅಣ್ಣ ಕೃಷ್ಣ ಎಲ್ಲದಿ ಮಾನ ಅಪಮಾನ ನನ್ನದಲ್ಲ ನಿನ್ನದಂತೇಳಿ ಎರಡೂ ಕೈಗಳನ್ನ ಎತ್ತಿ ಕೇಳಿಕೊಂಡಾಗ ಅಕ್ಷಯವಾಗಲಿ ಅಂತ ಹೇಳಿದೆ. ಅಂದ್ರೆ ಎಂದೂ ನಾಶವಾಗಲಾರದಂತ ವಸ್ತ್ರ ಕೊಟ್ಟು ಕಾಪಾಡಿನಿ, ಇನ್ನೂ ಏನ್ ಮಾಡ್ಬೇಕು ಸ್ವಾಮಿ? ಇದು ಹೋಗ್ಲಿ ಬಿಡ್ರಿ. ಮತ್ತೇನು? ಅಲ್ರಿ ಸ್ವಾಮಿ, ಜಗತ್ತಿನ ಮೇಲೆ ಉಪ್ಪಕ್ಕಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಭಗವಂತ 9 ತಿಂಗಳ ಹೊತ್ತು ಹೆತ್ತು ಹಡ್ತಾಯಿ ಶಿರ ಛೇದನ ಮಾಡಿರಿ ನೀವು. ಯಾಕೆ ನನ್ನ ತಾಯಿ ಇಲ್ಲ ನಿಗ? ಈಗಲ್ರಿ, ಪರಶುರಾಮನ ಅವತಾರದಾಗ್ರಿ. ಓಹೋ, ಪರಶುರಾಮ ಅವತಾರದ ಸುದ್ದಿ ಹೇಳ್ತೀಯ? ಹೌದ್ರಿ. ನನಗ ಕೊಲ್ಲಿಕ್ಕೂ ಬರ್ತದ, ಬದುಕಿಸಿಕೊಳ್ಳಿಕ್ಕೂ ಬರ್ತದ. ಆದ್ರೆ ನೀವ್ ಹಂಗ ಏನಾರ ಮಾಡ್ರೇನು? ನಾವ್ ನಿಮ್ಗತಿ ಯಾರನ್ನು ಹೊಡೆದಿಲ್ಲ, ಯಾರನ್ನು ಬದುಕಿಸಿಲ್ರಿ. ಅಂತ ನಗದಕ್ಕೆ ಕೈ ಹಾಕಿಲ್ಲ ನಾವಿನ್ನು. ಆದ್ರೂ ಮಾಡಿರ್ ನೋಡು, ಸ್ವತಃ ನಿನ್ನ ಗಂಡನ ಪ್ರಾಣ ನೀ ಹೊಡೆದಿ. ಯಾವಾಗ್ರಿ? ಹಿಂದೆ ನಾನು ರಾಮಾವತಾರದಲ್ಲಿ ಇದ್ದಾಗ ನೀನು ಐರಾವಣ ಮೈರಾವಣ ಹೆಂಡತಿ ಚಂದ್ರಸೇನ ಇದ್ದಿ. ಆ ತಂಗಳ ಸುದ್ದಿ ಹೇಳ್ತಾರ ದೂತ ಇವ್ರ? ತಂಗಳ ಸುದ್ದಿ ತೆಗೆದ್ರೆ ಹೆಂಗ ಬಿಸಿ ಆಗ್ತದ ನೋಡ. ಏನಾತ್ರಿ? ಅವಾಗ ನಾನು ರಾಮಾವತಾರದಲ್ಲಿದ್ದೆ, ನನ್ನ ಮೇಲೆ ಮೋಹ ಮಾಡಿ, ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಗಂಡನ ಪ್ರಾಣ ಹೊಡಿಸಿದಿಲ್ಲ ಸ್ವಾಮಿ. ಅವ್ರು ಯಾರಿದ್ರೆ ತಿಳ್ಕೊಂಡ್ರಿ ನೀವು? ಯಾರಿದ್ರು? ಅವರು ದೈತ್ಯರಿದ್ದರು. ದೈತ್ಯರಿದ್ರು ನಿಮ್ಮ ಕೈಯಿಂದ ಮರನಾದರೆ ಅವ್ರಿಗೆ ಸದ್ಗತಿ ಆಗ್ತದಂತ ತಿಳಿದು ಸದು ಉದ್ದೇಶದಿಂದ ಅವ್ರು ಪ್ರಾಣ ಹೊಡಿಸಿದ್ದಾಗ್ಯದ. ಎಲ್ಲಿ ನಿಮ್ಮ ಮೇಲೆ ರೂಪ ಲವಣಿ ನೋಡಿ ಅವ್ರು ಪ್ರಾಣ ಹೊಡಿಸಿಲ್ರಿ? ಹೆಂಗ ಯಾಕೆ ಮಾಡೋಲ್ರಿ? ಹೊಡಿಸಿರಿಲ್ಲ. ಖರೇ ರೀ, ಅವ್ರಿಗೆ ಮೋಕ್ಷ ಆಗಲಿ ಅಂತ ತಿಳಿದು ಅವ್ರು ಪ್ರಾಣ ಹೊಡಿಸಿವ್ರಿ. ಎಲ್ಲಿ ಹೊಡಿಸಿದ್ದು? ಖರೇ ಅಲ್ಲ. ಅದ್ ಖರೇ ಬಿಡ್ರಿ. ಮತ್ತೇನು? ಮತ್ ನೀವು ಹೊಡಿಸಿಲ್ಲ? ಏನು ನಿಮ್ ತಾಯಿ ಸಿರ ಹೊಡೆದದ್ದು ಮತ್ತೆ ಸುಳ್ಳನ್ನು? ಖರೇನ ನಾನು ಬದುಕಿಸಿಕೊಂಡನ. ಹೆಂಗ ಬದುಕಿಸಿಕೊಂಡ್ರಿ? ಅಲ್ಲ, ನಾನು ಮಲಪ್ರಭಾ ನದಿಗೆ ನೀರಿಗೆ ಹೋಗ್ತಾ ಇದ್ಲ. ನನ್ನ ತಾಯಿ, ನನ್ನ ತಂದೆ ಏನ್ ಆಜ್ಞೆ ಮಾಡಿದ? ಏನ್ ಮಾಡಿದ್ರಿ? ದಿನಾಲು ಸೂರ್ಯದೇವಕ್ಕಿಂತ ಮುಂಚಿತವಾಗಿ ಮಣ್ಣಿನ ಕೊಡದಲ್ಲಿ ನೀರು ತಂದು ಹೋನ್ರಿ ಪಾದ ಮೇಲೆ ಹಾಕಿ ಪೂಜೆ ಮಾಡಂತ ಹೇಳ್ತಾ ಇದ್ದ. ಅಂದ್ರೆ ದಿನಾಲು ಪೂಜೆ ಮಾಡ್ತಾ ಇದ್ರು? ಮಾಡ್ತಾ ಇದ್ದಾಗ ಒಂದಾನೊಂದ ದಿವಸ ನದಿಗೆ ನೀರಿಗೆ ಹೋದಾಗ ಏನಾತ್ರಿಪ್ಪ? ಜಲ ಕ್ರೀಡೆಗಳ ರತಿ ಕ್ರೀಡೆ ಆಡ್ಲಿಕ್ಕೆ ಹತ್ತಿದ್ದು. ಆ ನೀರಿನಲ್ಲಿ ಆಡ್ಲಿಕ್ಕೆ ಹತ್ತಿದ್ದು. ಅವಾಗ ನನ್ನ ತಾಯಿ ದೃಷ್ಟಿ ಬಿತ್ತು. ಅಂದ್ರೆ ಮನಸ್ಸ ಚಂಚಲ ಆಯ್ತು. ಮನಸ್ಸು ಚಂಚಲಾಗಿ ಮಳಲಿನ ಕೂಡ ಅರಳಿ ಹೋಯ್ತು. ಅಂದ್ರೆ ಕೊಡ ಮಾಡ್ಲಿಕ್ಕೆ ಹೋದ್ರು ಕೊಡ ಆಗ್ಲಿಲ್ಲ. ಹಾಮಿನಿ ಸಿಂಬಿನೂ ಆಗಲಿಲ್ಲ. ಅಂದ್ರೆ ಹಾಮಿನಿ ಸಿಂಬಿ ಮಾಡ್ಲಿಕ್ಕೆ ಹೋದ್ರು ಸಿಂಬಿ ಆಗಲಿಲ್ಲ, ಸಿಂಬಿನೂ ಆಗಲಿಲ್ಲ. ಆಗ ತಾಯಿ ಅವ್ರು ಏನ್ ಮಾಡಿದ್ರಿ? ದುಃಖ ಮಾಡ್ತಾ ನನ್ನ ತಂದೆ ಆಶ್ರಮಕ್ಕೆ ಬಂದ್ಲು. ಬಂದಾಗೆ ಅವಾಗ ನನ್ನ ತಂದೆ ತ್ರಿಕಾಲ ಜ್ಞಾನಿ ಇದ್ದ. ಆಗ ಈಗೀಗ ಹೀಗಾಗೈತೆ ಅಂತ ಗುರುತಾಗಿತ್ತು. ತಿಳಿದುಕೊಂಡು ನನ್ನ ತಮ್ಮಂದಿನ ಕರೆದ. ಕರೆದಾಗ ಈಗಿಂದ ಈಗಲೇ ಇವಳನ್ನ ಕೊಂದು ಬಿಡ್ರಿ ಅಂತ ಹೇಳಿದ. ಅಂದ್ರೆ ಇವರು ಶಿಲಾ ಛೇದನ ಮಾಡಂತ ಹೇಳಿದ. ಹೇಳಿದಾಗ ನನ್ನ ತಮ್ಮಗಳು ಒಪ್ಪಲಿಲ್ಲ. ಅವ್ರ ಆ ಮಾತಿಗೆ ಒಪ್ಪಲಿಲ್ಲ. ಅವಾಗ ಎಲ್ಲೋ ಭಾರ್ಗವ ಅಂತ ನನ್ನನ್ನು ಕೂಗಿದ. ಆಗ ನೀವೇನು ಮಾಡಿದ್ರಿ? ನಾ ಏನ್ ಮಾಡಿದೆ? ಕೈಯಲ್ಲೂ ಪರಸನ್ನು ಹಿಡಿದುಕೊಂಡು ನನ್ನ ತಂದೆಯ ಮುಂದೆ ಬಂದು ನಿಂತೆ. ನಿಂತಾಗ ಎಲ್ಲೋ ಪರಶುರಾಮ, ಈ ಸದ್ಯ ಈಗ ನನ್ನ ಎದುರಿಗೆನ ಇವಳು ಶಿರಾಛೇದನೆ ಮಾಡು ಅಂತ ನನ್ನ ತಂದೆ ಆಜ್ಞೆ ಮಾಡಿದ. ಏಕಕಾಲಕ್ಕೆ ತಂದೆ ವಚನ ಮೀರಿದ್ರೆ ಭಗವತ್ ಭಕ್ತಿಗೆ ದೋಷ ಬರ್ತದಂತ ತಿಳಿದುಕೊಂಡು ತಾಯಿ ಶಿರಾಛೇದನೆ ಮಾಡಿದ್ದು ಕರೆಯದ. ಪುನಃ ನನ್ನ ತಾಯಿ ಬದುಕಿಸಿಕೊಂಡದ್ದು ಕರೆಯದ. ನೀವ್ರಿ? ಹೌದು. ಹೇಗೆ ಬದುಕಿಸಿಕೊಂಡ್ರಿ? ಹೇಗೆ ಬದುಕಿಸಿಕೊಂಡ್ರಿ? ಹೇಗ್ರಿ? ನನ್ನ ತಂದೆ ನನ್ನ ಭಕ್ತಿಗೆ ಮೆಚ್ಚಿ ಏನ್ ಕೇಳಿದ? ಏನ್ ಕೇಳಿದ? ಏನು ವರಗಳನ್ನು ಬೇಡ್ತಿ ಬೇಡು ಅಂದ. ಆಗ ನೀವ್ ಯಾವ ವರಗಳು ಕೇಳಿದ್ರಿ? ಮೂರೇ ಮೂರು ವರಗಳ ಕೊಡು ಅಂತ ಕೇಳಿದೆ. ಯಾವ್ಯಾವ್ರಿಪ? ಸತ್ವಾದಂತ ನನ್ನ ತಮ್ಮಂದಿರನ್ನ ಸಜೀವ ಮಾಡಿಕೊಡು. ಹೌದು. ನನ್ನ ತಾಯಿನ ಬದುಕಿಸಿಕೊಡು. ಅಂದ್ರ ಸಜೀವ ಮಾಡಿಕೊಡು. ಸಜೀವ ಮಾಡಿಕೊಡು. ನಿಮ್ಮಂತ ಜ್ಞಾನಿಗಳಲ್ಲಿ ಸಿಟ್ ಅನ್ನುವಂತದ್ದು ಶಾಂತ ಆಗಲಿ ಅಂತ ಕೇಳಿಕೊಂಡೆ. ಇವು ಮೂರು ವರಗಳು ಪಡಿಕೊಂಡ್ರಿ. ಹೌದು. ಬದುಕಿಸ್ಲಿಕ್ಕೂ ಬರ್ತದ, ಕೊಲ್ಲಿಕ್ಕೂ ಬರ್ತದ. ಇವ ಏನು ಎಲ್ಲ ಮಾಡ್ಯಾರ? ಇವ್ರು ಹೊಡಿಲಿಕ್ಕೂ ಬರ್ತದ, ಬದುಕಿಸ್ಲಿಕ್ಕೂ ಬರ್ತದ ಅಂತಾರ. ಇವ್ರು ಒಂದ್ ಮಾಡ್ಯಾರು, ಎರಡು ಮಾಡ್ಯಾರು. ಇವ್ರು ಮಾಡುದು ಅಂತ ಉಳಿದಿಲ್ಲ. ಅಷ್ಟೇ ಅಲ್ಲ ದೂತ, ಏನ್ರಿ ದನ ಕಾಯೋರ್ ಮುಂದೆ ಏನ್ ಹೇಳಿದ್ರಿ? ಏನಾಗೋದು ಧನ? ಹೌದು. ಧನ ಅಂದ್ರೆ ಏನು? ಏನ್ರಿ ಲಕ್ಷ್ಮಿ, ಲಕ್ಷ್ಮಿ ಸದಾ ಕಾಲ ಕಾಪಾಡಿನಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ ದೇವ್ ಬಡದತಿ ಅವ್ರಿಗೆ. ಲಕ್ಷ್ಮಿ ದೇವ್ ನನಗ್ ಬಡದ, ನನ್ನ ದೇವ್ ನಿಮಗ್ ಬಡದ. ದೇವ್ ಬಡದಲ್ಲಿ ಹಿಂಗ ತಿರ್ಗಾಕತ್ತೀವ್ರಿ? ಅಲ್ಲ ಎಷ್ಟು ವೇಳೆ ಆಯ್ತು ನಾವು ಬಂದು? ಅಲ್ಲ ಯಾಕೆ ಬಂದಿರಿ? ಯಾತ್ರ ಸಲುವಾಗಿ ಬಂದಿರ್ತಿ? ವಿಚಾರ ಮಾಡುದ್ ಬಿಟ್ಟು ಬರೇ ಜಗಳಕ್ಕೆ ನಿಂತಾರ. ಮಾಡ್ಲಿಕ್ಕೆ ಹತ್ತಿದ್ರಲ್ಲ, ಯಾಕ ಬಂದಾರ ಅನ್ನೋದು ನನಗೆ ಗುರ್ತದ. ಏನ್ ಗುರ್ತದ್ರಿ? ಇಂತ ದೈತ್ರನ್ ಕರ್ಕೊಂಡು ಬಡದಾಡ್ಲಿಕ್ಕೆ ಬಂದಿ? ಬಡದಾಡ್ಲಿಕ್ಕೆ ನಾವು ಬಂದಿಲ್ರಿ. ಜಗಳದ ಉಸಾಬರಿಗೆ ಹೋಗಂಗಿಲ್ಲ ನಾವು. ಅಂತ ಮಂದಿನ ಇನ್ನೂ ಇಂಥದ್ ಬೇಕು ಅಂತ ಬೇಡ್ರಿ. ಮಾರಿ ನೋಡಿದ ಕೂಡಲೇ ತಿಳ್ಕೊಬೇಕು ನೀವು. ಬ್ರಹ್ಮಾಂಡದ ಹೊರಗಿರ್ಲಿ, ಸಪ್ತ ಪಾತಾಳ ಕೆಳಗಿರ್ಲಿ, ತಂದು ಕೊಡ್ತೇನೆ. ಇನ್ನ ಇಂಥದ್ ಬೇಕು ಅಂತ ಬೇಡ್ರಿ. ಏನ್ರಿ ನಾವು ಬೇಡಿದ್ ಕೊಡ್ತೀರಿ? ಹೌದು ದೂತ. ಹಾಗಾದ್ರೆ ನಾವು ಪಾರಜಾತ ಪುಷ್ಪ ಸಲುವಾಗಿ ಬಂದಿವ್. ಅಲ್ಲ ಬೇಡಿದ್ ಕೊಡ್ತಾರಂತ? ಬೇಡಿದ್ ಕೊಟ್ರೆ ಚಲೋ ಆತಲ್ವ? ಬೇಕಾದದ್ದೇನು? ಪಾರಜಾತ ಪುಷ್ಪ ಒಂದು ಹೂವಿಸ್ಕೊಂಡ್ ಬಿಡ್ರಿ, ಅದನ್ನ ಕೇಳ್ಬಿಡು ಸ್ವಾಮಿ. ಹಾಗಾದ್ರೆ ನಮ್ಗೆ ಒಂದೇ ಒಂದು ಪಾರಜಾತ ಪುಷ್ಪ ಕೊಟ್ಬಿಡ್ರಿ. ಒಂದೇ ಒಂದು ಪಾರಜಾತ ಹೂವಿನ ಸಲುವಾಗಿ ಅಲ್ಲಿಂದ ಇಲ್ಲಿವರೆಗೆ ಎಳೆದು ಕರೆದು ಮಾಡ್ಕೊಂತ ಬಂದೆ. ಹೌದ್ರಿ. ಒಂದ ಯಾಕೆ ಹತ್ತು ತಂದು ಕೊಡ್ತಾನೆ? ಹೋಗ ಕೊಡ್ರಿ. ಹಾಗಾದ್ರೆ ಕೇಳು. ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ಒಂದು ಹೂವಿಗೆ ಮಾನ ಬಂದು ಗವೇನೆ, ತಂದು ಪಡುವೆ ಪುಷ್ಪ ಚಂದಿರ ವದನೆ, ತಂದು ಪಡುವೆ ಪುಷ್ಪ ಚಂದಿರ ವದನೆ, ಚಿಂತೆಯ ಮಾಡುವ ಚಲವು ಒಂದ ಯಾಕೆ ಹತ್ತು ಹೂ ತಂದು ಕೊಡ್ತಾನೆ? ಹೋಗು. ಸಾಕು ಸಾಕ್ರಿ ಸ್ವಾಮಿ, ಬಹಳ ಆನಂದ ಆಯ್ತು. ಇಷ್ಟಕ್ಕೆ ಆನಂದ ಆಯ್ತನ ಬೇಡ, ಆ ಪಾರಜಾತ ವೃಕ್ಷನ ತಂದು ನಿನ್ನ ಬಾಗಿಲು ಮುಂದಸ್ತನು. ಹೋಗು. ಸಾಕು ಸ್ವಾಮಿ, ಬಹಳ ಸಂತೋಷ. ಏನಂತ್ರಿ ದೂತಿ? ನಾವು ಬೇಡಿದ್ದು ಒಂದ ಪುಷ್ಪ. ಅಲ್ಲ ಒಂದೇ ಒಂದು ಹೂವಾ? ಪರಮಾತ್ಮರ ಹತ್ತು ತಂದು ಕೊಡ್ತಾರಂತ. ಬಹಳ ಚಲೋ ಆತವ ಕೆಲಸ. ಅಷ್ಟೇ ಅಲ್ಲ, ಯಾಕೆ ಒಂದು ಹೂವಿನ ಸಲುವಾಗಿ ಅಳುದು ಕರುದು ದುಃಖ ಮಾಡುದಾತು? ಹೌದು. ಮತ್ ಹತ್ತು ಹೂ ಕೊಟ್ರೆ ಯಾರ ಬಾಯಿ ಅಂತಾರ? ಅಷ್ಟೇ ಅಲ್ಲ, ಪಾರಜಾತ ವೃಕ್ಷನ ತಂದ ಮಂದಿರ ಮುಂದೆ ಹಸ್ತಾರಂತ. ಪಾರಜಾತ ಗಿಡ ಬಾಗಲ್ದಾಗ? ಬಾಗಲ್ದಾಗ ಗಿಡ ಅಂತಂದ್ರೆ ನೀರಿನ ಬರ್ತ ನಮಗ ಬೀಳುದು ಅಡುಕು. ಹೌದು. ನೀನ ಮಾಡ್ಲಾ? ಹೌದು. ನೀರ್ ಹಾಕ್ತಿವ್ ಬಿಡ್ರಿ, ಹೂ ಆದ್ರ ಪಾಡಬಾರ. ಮತ್ತೇನು ಗಿಡ ಹತ್ತಿನ ಹೂ ಆಗಲಾರ್ದ ಇರ್ತತಿ? ಏನ ಬಾಂಜಿತ್ತಂದ್ರೆ? ಏನು ಗಿಡ ಬಾಂಜಿರ್ತದ? ಹೇಳಕ್ ಬರುದಿಲ್ಲ. ಮತ್ತ ಇನ್ನೇನು ನೀರ್ ಹಾಕ್ತಿವ್ ಬಿಡ್ರಿ. ಪಾರಜಾತ ಗಿಡ ನೀವು ನೋಡ್ರಿ ಯಾವಾಗ? ನಾನು ನೋಡೇ ಇಲ್ಲ. ನೀ ನೋಡಿ? ಏನು ನಾ ಬಿಟ್ಟೆ? ನಾನು ನೋಡಿಯ? ನಾ ನೋಡ್ಲಾರ್ದು ಬಿಟ್ಟನು. ಮತ್ತೆ ಅದ್ ಹೆಂಗ ಇರ್ತದ? ಅದ ಅದನ್ನ ಏನ್ ನಾನ ನೋಡಿನೋ? ಏನ ಅದ ನಾನ್ ನೋಡೈತು? ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡು. ಆ ಹತ್ತು ಹೂ ಕೊಡ್ತಾನದ್ರಲ್ಲ, ಹತ್ತು ಹೂ ಬೇಡ ನಮಗ್, ಬೇಕಾಗಿಲ್ಲ. ಆ ಪಾರಜಾತ ವೃಕ್ಷನು ಬೇಡ, ಅದು ಬೇಕಾಗಿಲ್ಲ. ಇನ್ನೇನು ಒಂದೇ ಒಂದು ಹೂ ಕೊಡ್ತಾನಂತೆ ಅನ್ನುವಂತೆ ವಚನ. ಅಲ್ಲ ಪರಮಾತ್ಮರ ಕಡೆಯಿಂದ ವಚನ ತಗೊಳ್ಳೋದು ತಪ್ಪಾಗೋದಿಲ್ಲ. ಏನು ತಪ್ಪಾವಪ್ಪ? ಯಾಕೆ ನೋಡವ, ಈಗ ವಚನ ತಗೊಂಡ್ರೆ ಏನಾಗ್ತದ? ಏನಾಗ್ತದ? ಒಂದು ಕರಾರು ಪತ್ರ ಬರ್ಸಿದಂಗ. ಹೌದಾ? ನಾಳೆ ನಿಮ್ಮ ಅವರ ನ್ಯಾಯ ಬಂತಂದ್ರೆ, ಬಂದ್ರೆ ಊರೊಳಗೆ ನಾಲ್ಕು ಮಂದಿ ಚಲೋ ಹಿರಿಯಾರ ಕೂಡಿಸೋದು, ಈ ನ್ಯಾಯ ಬಗ್ಗೆ ಹರಿಸೋದು. ಅದ ಹೆಂಗ? ಅಲ್ಲ ನೋಡಿಲ್ದ ಹೆಂಗ್ ವಚನ ಕೊಟ್ಟೆ ಅಂತ ಹೇಳಕ್ ಬರ್ತತಿ? ಈಗ ಈಗ ವಚನ ತಗೋರಿ ನೀವು. ಹೌದು ಕೇಳ್ರಿ ಬಾಂಗಾರ ಸ್ವಾಮಿ. ಹಾ, ಈಗ ಸದ್ಯ ಪಾರಜಾತ ಪುಷ್ಪ ಕೊಡ್ತನೋ ಅಂತ ನನಗೆ ವಚನ ಕೊಟ್ಟು ಹೇಳ್ಬೇಕ್ರಿ. ಯಾಕೆ ನನ್ನ ಭರವಸೆ ಇಲ್ಲ? ಹಾಗಿನಿಲ್ಲ ಸ್ವಾಮಿ, ಮನಸ್ಸಿನ ಆನಂದಕ್ಕಾಗಿರಿ. ಭರವಸೆ ಬೇಕಾಗಿಲ್ಲ, ಸುಮ್ಮನ ಅಮ್ಮ ಆನಂದಕ್ಕೆ. ಹಾಗಾದ್ರೆ ಕೇಳು. ಖಚಿತವಾದರೆ ಎಣ್ಣ ವಚನ ಬನಂದೆ, ಖಚಿತವಾದರೆ ಎಣ್ಣ ವಚನ ಬನಂದೆ, ಸ್ವಾಮಿ ಕೊಡ್ರಿ. ದೂತೈ, ಪರಮಾತ್ಮರ ವಚನ ಅಂತ ಕೊಟ್ರಮ್ಮ. ಅಲ್ಲ, ವಚನ ಕೊಟ್ರಲ್ಲ, ತಡನ ಮಾಡ್ಲಿಲ್ಲ. ಹೌದಲ್ಲ, ಪರಮಾತ್ಮರ ವಚನ ಕೊಟ್ರಂದ ಮೇಲೆ ಪಾರಜಾತ ಪುಷ್ಪ ನಮ್ಮಲ್ಲಿ ಅದ ಅಂತ ತಿಳಿದು ಮಾತಾಡೋ ನಿನ್ನ ಮೇಲೆ. ಅಂದ್ರೆ ಹೂ ನಮ್ಮ ಹತ್ತಿರ ಅದ? ಹೌದಲ್ಲ, ವಚನ ಕೊಟ್ರಂದ ಮೇಲೆ ಹೂ ಇದ್ದಂಗಲ್ರಿ. ಹೌದಲ್ಲ, ಹೌದು. ನಿನ್ನ ಮೇಲೆ ಏನ್ ಆರ್ದ ಗುರುಗಳು ಹೇಳಿದ ಮಾತು? ಯಾವ ಮಾತದು? ಏನ ಇಷ್ಟರಲ್ಲೇ ಮರ್ತೇನು? ನೆನಪಾ ಇಲ್ಲ ಬಿಡ್ರಿ. ಪಾರಜಾತ ಪುಷ್ಪ ಯಾರಲ್ಲಿ ಇರ್ತದನೋ, ಆ ಹೂ ಎಲ್ಲಿರ್ತದನೋ, ಹಾ 16,000 ಗೋಪಿಕಾಸ್ತ್ರಿ ಅವ್ರವ್ರು ಹೇಳಿದಂತೆ ಕೇಳ್ಬೇಕಂತ ಹೇಳ ಹೇಳಬೇಕಾಗಿ ಕೇಳಿಸೋದು ಅವ್ರು ನಿನ್ನ. ಹೌದಲ್ಲ, ಉಳಿದ 8 ಮಂದಿ ಪಟದಾಸ್ತ್ರಿ ಅವರು ಅವರು ಪಾದ ಸೇವೆ ಮಾಡಬೇಕು. ಹಂಗ ಸೇವೆ ಮಾಡಂಗಿಲ್ಲ ಅವ್ರು. ಮತ್ತೇನು? ದಿನಾಲು ಹೊಳೆ ನೀರು ತಂದು ನಿನ್ನ ಪಾದ ತೊಳೆದು ಹೋಗ್ಬೇಕು ಅವ್ರು. ಹೌದಾ? ಹಂಗ ಹೋಗ್ಬಾರ್ದು. ಇನ್ ಮೇಲೆ ಪರಮಾತ್ಮರ ಸಹಿತ ಇವ್ರ ಸಹಿತ ಕೂಡಂದ್ರ ಕೂಡಬೇಕು. ಏನಂದ್ರ ಹೇಳ್ಬೇಕು? ಹೋಗಂದ್ರ ಹಾ ಹೋಗಬೇಕು. ಹೋಗ್ಬೇಕಲ್ಲ ನೋಡ್ರಿ. ಹಾ, ಈಗ ವಚನ ಕೊಟ್ಟರಂದ್ಮೇಲೆ ನಮ್ಮ ಹತ್ರ ಅದ. ಹೌದು, ಐತಂತ ತಿಳ್ಕೊಳ್ಳನು. ಇನ್ನ ಸಮಯ ಯಾಕೆತಿರಿ ಒಟ್ಟ? ಮತ್ತೇನ್ ಮಾಡುದು? ಅಲ್ಲ, ವಚನ ಕೊಟ್ಟ ಪ್ರಕಾರ ಹೂ ಕೊಡ್ಬೇಕಲ್ಲ. ಹೌದಾ? ಹೂ ಕೇಳು ನೋಡ್ರಿ. ನಡಿ ನಡಿ ಬರ್ರಿ ಬಾ. ಹಂಗಾರ ಸ್ವಾಮಿ, ಈಗ ಸದ್ಯ ವಚನ ಕೊಟ್ಟ ಪ್ರಕಾರ ಪುಷ್ಪ ಕೊಟ್ಬಿಡ್ರಿ. ಈಗ ಎಲ್ಲದ? ಯಾಕ್ರಿ? ಕಾಲಾನುಸಾರವಾಗಿ ಇಂದ್ರಲೋಕಕ್ಕೆ ಹೋಗಿ ಹೂ ತಂದು ಕೊಡ್ತೇನೆ. ಸ್ವಾಮಿ ಏನ್ ಮಾತಾಡ್ತೀರಿ? ಯಾಕೆ? ನಾನು ಬೇಡಿದ್ದು ಇಂದ್ರಲೋಕದ ಪುಷ್ಪ ಅಲ್ಲ. ಮತ್ತೇನು? ನಾರದ ಗುರುಗಳು ತಂದದ್ದು, ನಿಮ್ ಕೈಯಲ್ಲಿ ಕೊಟ್ಟದ್ದು. ನೀವು ಒಯ್ದು ಆ ನನ್ನ ಸೌಂಟಿ ಮುಡಿಯ ಮುಡಿಸಿರ್ ನೋಡ್ರಿ. ಅಲ್ಲ, ಪುಷ್ಪ ಕೊಡ್ರಿ. ನೀವು ಅದ ಪುಷ್ಪ ಬೇಕಂತೇಳಿ ನನಗೆ ಏನಾರ ವಚನ ಕೇಳಿದ್ರೇನು? ಸ್ವಾಮಿ, ನೀವು ಇಂದ್ರಲೋಕದಂತ ಕೊಡ್ತೀನಿ ಅಂತ ವಚನ ಕೊಟ್ರೇನು? ಅಲ್ಲ, ನೀವು ಕೇಳಿಲ್ಲ, ನಾನು ಹೇಳಿಲ್ಲ. ಮಂದಿರಕ್ಕೂ ಬರುದಿಲ್ಲ ನೋಡ್ರಿ ದೂತೆ. ಅಲ್ಲ, ಹೂನು ಕೊಡುದಿಲ್ಲ, ಮಂದಿರಕ್ಕೂ ಬರುದಿಲ್ಲ ಅಂತಾರು. ಅಲ್ಲ, ಇವ್ರನ್ನ ಬಿಡುದು ಬೇಡ. ಬಿಡುದು ಬೇಡ. ಏನ್ ಮಾಡುದಂತ ಇಲ್ಲೇ ಕಟ್ಟಿ ಹಾಕಿ ಇವ್ರನ್ನ. ಹೌದು, ಎಲ್ಲಿ ಹೋಗ್ತಾರ ಹೋಗ್ಲಿ. ನೋಡುದಿಲ್ಲ, ಕಟ್ಟಿಲ್ಲ ಇವ್ರನ್ನ. ಎಲ್ಲಿ ಅದಾನಂತ ಕಟ್ತೀರಿ? ಇಲ್ಲೇ ಇದ್ದೀರಿ. ಅಲ್ಲ, ಕಾಣಿಸ್ತಿರ್ಲ? ಈ ನಿಮ್ಮ ಕಣ್ಣಿಗೆ ಕಾಣುವಂತದ್ದು ನಾನು ಅಲ್ಲ, ನಂದು ಅಲ್ಲ. ಈ ನಶ್ವರಿ ಬಾಗಲ ಪಟ್ಟಂತ ಶರೀರ ಕಟ್ಟಿದ್ರೆ ನಿಮ್ ಕೈಗೆ ಸಿಗುತ್ತನ? ಎಲ್ಲಿದ್ದೀರಿ? ಎಲ್ಲಿದ್ದೀರಿ? ಎಲ್ಲಿರ್ತೀರಿಪ್ಪ ಕೇಳು. ನಾರಿ ವೈಕುಂಠದಲ್ಲಿ ನಾನಿಲ್ಲ. ಅಲ್ಲಿ ಇಲ್ಲ, ವೈಕುಂಠದಾಗ ಹುಡುಕಿಯ ಗಾದಿಗಳಲ್ಲಿ ನಾನಿಲ್ಲ. ಜ್ಞಾನ ಸಮುದ್ರದೊಳಾಡುವೆನು ನಾನು, ಜ್ಞಾನಿಯ ಹೃದಯದಿ ಹೊಳೆಯುವೆನು ನಾನು, ದೀನದಾಸರಿಗೆಲ್ಲ ಕಾಣುವೆನು ನಾನು, ದೀನದಾಸರಿಗೆಲ್ಲ ಕಾಣುವೆನು ನಾನು. ಏನಂದ್ರಿಪ್ಪ ಇದು? ನಿಮ್ಮ ಕಣ್ಣಿಗೆ ಕಾಣುವಂತದ್ದು ನಾನು ಅಲ್ಲ, ನಂದು ಅಲ್ಲ. ಅಂದ್ರೆ ನಾರಿ ವೈಕುಂಠದಲ್ಲಿ ಹುಡುಕಾಡಿದ್ರೆ ನಾರಿ ವೈಕುಂಠದಲ್ಲಿ ನಾನಿಲ್ಲ. ಸಿಗುದಿಲ್ಲ. ಯಜ್ಞ ಯಾಗಾದಿಗಳು ಮಾಡಿದ್ರೆ ಸಿಗುದಿಲ್ಲ. ಸಿಗುದಿಲ್ಲ. ಯಾರು ನನ್ನ ನಾಮಸ್ಮರಣೆ ಭಜನಾ ಕೀರ್ತನ ಮಾಡ್ತಾ ಇದ್ದಾರೆ ಅಂತವ್ರಿಗೆ ನಾನು ಕಾಣ್ತೇನೆ, ನಿಮ್ಮಂತ ಸೋಕಿನವ್ರಿಗೆ ಕಾಣುದಿಲ್ಲ. ಅಂದ್ರೆ ಎಲ್ಲಿ ನಾಮಸ್ಮರಣೆ ನೀಡ? ಯಾರು ಅನೇನ ರೀತಿಯಿಂದ ನಿಮ್ಮ ನಾಮಸ್ಮರಣೆ ಮಾಡ್ತಾರೋ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಕಟ್ಲಿಕ್ಕೆ ಬರ್ತದ? ಕಟ್ಲಿಕ್ಕೂ ಬರ್ತದ, ಅಂತವ್ರಿಗೆ ಕಾಣ್ಲಿಕ್ಕೂ ಬರ್ತದ. ನಮ್ಮಂತ ಸೋಕಿನಿಂದ ಕಟ್ತಂದ್ರೆ ಸಿಗುದಿಲ್ಲ. ಸಿಗುದನ ಇಲ್ಲ, ಬರಬೇಡ್ರಿ. ಇವ ಏನು ಅಂದ್ರ ನಾರಿ ವೈಕುಂಠದಲ್ಲಿ ನಾನು ಇಲ್ಲ ಅಂತ ಹೇಳ್ತಾರ ಅವ್ರು. ಹೋಗ್ಲಿ, ಇಲ್ಲಿಕ ಹೂವರ ಕೊಡನು. ಸ್ವಾಮಿ, ಪಾರಜಾತ ಪುಷ್ಪ ಕೊಡ್ರಿ ಒಂದು, ಇಲ್ಲ ನಮ್ಮ ಮಂದಿರಕ್ಕೆ ಬರ್ರಿ ಒಂದು. ಹೂನು ಕೊಡುದಲ್ಲ, ಮಂದಿರಕ್ಕೂ ಬರುದಿಲ್ಲ. ಇನ್ನು ಮರ್ಯಾದಿಂದ ಮಂದಿರ ಕಾಣ್ರಿ. ಹೂವರ ಕೊಡು ಮಂದಿರಕರ ಬಂದ್ರೆ ಹೂನು ಕೊಡುದಿಲ್ಲ, ಮಂದಿರಕ್ಕೂ ಬರುದಿಲ್ಲ. ಸ್ವಾಮಿ, ಹಾಗಾದರೆ ಇನ್ನ ಮೇಲೆ ನೀವು ಹೂ ಕೊಡುದು ಬೇಕಾಗಿಲ್ಲ, ನನ್ನ ಮಂದಿರಕ್ಕೆ ಬರುದು ಬೇಕಾಗಿಲ್ಲ. ನೀ ಏನ್ ಮಾಡ್ತಿ? ಏನ್ ಮಾಡ್ತೀರಿ ಇನ್ನ ಮೇಲೆ? ಸ್ವಾಮಿ, ಬಿಳಿ ವಸ್ತ್ರವನ್ನು ಉಟ್ಟು ಬಸಿತವನ್ನು ಪೋಚಿಸಿ ಹುಲಿ ಚರ್ಮವನ್ನು ಹಾಸನಾಗಿ ಮಾಡಿ ಶಕ್ತಿ ಪೂಜವನ್ನು ಗೈದು ಕೃಷ್ಣ ನಿನ್ನ ಕಲ್ಲಿನಂತ ಮನಸ್ಸು ಕರಗಸಿ ಬೆನ್ನಿ ಸಹ ಮಾಡ್ದಾ ಇದ್ದರೆ ನಾನು ಹೆಣ್ಣೆ ಏನು ಇಲ್ಲಿ ತನ ಬಹಳ ಚಂದ ಮಾತಾಡಿದಿ, ಇಲ್ಲಿಗೆ ಬಂದು ಕೆಟ್ಟಿ ಹೆಂಗ್ರಿ? ನಾನು ಹೆಣ್ಣೆ ಅಂದಲ್ಲ, ನಾ ಅನ್ನೋದು ಬಿಡ್ರಿ, ನಾಂದ್ರಿ ಕಾರ್ಯ ಆಗುದಿಲ್ಲ. ನಾನು ಅಂತವ್ರು ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ. ಯಾರ ಏನಾರ ಮಾಡಿದಾರೋ ಹಾಳಾಗಿ ಹೋಗಿದ್ದಾರ್ರಿ. ರಾಮನ್ ಎಂತಾತ ಎಂತವ್ರಿ? 6 ಕೋಟಿ ಅಭಿಷೇ ಇತ್ತು, ನಾನು ತಕ್ಕಂತ ಅಹಂಕಾರ ಹುಟ್ಟಿ 6 ಕೋಟಿ ಸಹಿತ ಉಳಿಲಿಲ್ಲ ಅಂತ ರಾವಣ ಕಿಮ್ಮತ್ತಿಗೆ ಬಂದ್ರೆ ಏನೇ ಇಲ್ರಿ. ನಾ ಅಂದ ಈ ಕಾರ್ಯ ನಮ್ಮಿಂದ ಮಾಡೋರು ಮಾಡ್ತಿಲ್ಲ, ಈ ಕಾರ್ಯ ಆಗದಾ ಇದ್ರೆ ನಮ್ಮ ಮಂದಿರಕ್ಕೆ ನಾವು ಹೋಗುದಿಲ್ಲ. ಮತ್ತೇನ್ ಮಾಡ್ತೀವಿ? ಇಲ್ಲೇ ನಿನ್ನ ಪಾದಲ್ ಪ್ರಾಣ ಕೊಡ್ತಾನ ಈಗ. ಅದಕ್ಕೆ ಶಕ್ತಿ ಪೂಜಾ ಮಾಡ್ತೀರಿ ನಾವು? ಮಾಡ್ರಿ ಆಶೀರ್ವಾದ ಸದಾವಕಾಲದ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮಗೆ. ಹೊತ್ತಲು ನಿಂತವನಿಗೆ ಭೂಮಿ ಅಪಗೆದವಗೆ, ಹೊತ್ತಲು ನಿಂತವನಿಗೆ ತೇಜೇರಿದವಗೆ, ಭಕ್ತರ ಸಲ ಹೂವ ನಮ್ಮ ಪುರಂದರ ವಿಠಲ. ಜಯ ಮಂಗಲ. ಇದುವರೆಗೆ ತುಳಸಿಗಿರಿಯ ಗೋವಿಂದ ಪಾಸುನಾಥ್ ಮತ್ತು ಸಂಗಡಿಗರಿಂದ ಕೃಷ್ಣ ಪಾರಿಜಾತ ಕೃಷ್ಣ ಸತ್ಯಭಾಮನ ಸಂವಾದ ಸನ್ನಿವೇಶ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಕುಮಾರ, ಏನ್ ಕುಮಾರ, ಏನ್ ಮಾಡಕತ್ತೀಯ? ಓ ಶರಣಪ್ಪಣ್ಣ, ಬರ್ಬೇಕೋ ಬರ್ಬೇಕೋ? ಏ ಅಲ್ಲಪ್ಪ, ಏ ಬರ್ತಿ ಬಿಸಿಲು ನೋಡು. ಏನ ಏನ್ ಶರಣಪ್ಪಣ್ಣ, ಬಿಸಿಲು ದಗಿ ದಗಿ ಅನ್ಸಾತೈತ್ ನೋಡು. ನೋಡು, ಈಗ ನಮ್ದು ಈಗ ಮುಂಗಾರು ಇನ್ನೊಂದು 2 ತಿಂಗಳ ಶುರು ಆಕತಿ, ಹೌದಲ್ಲ? ಮತ್ತೆ ಈಗ ನಾವು ಹೊಲ ಏನು ಹದ ಮಾಡ್ಕೊಳ್ಬೇಕು, ಆಮೇಲೆ ಟ್ರ್ಯಾಕ್ಟರ್ ಹೊಡಿಸಿ ಇಲ್ಲ ಹೊಲ. ಈ ಸಲ ಮಾಡಿಸ್ಬೇಕಂತಂದು ಮಾಡೇನಪ್ಪ, ಇನ್ನೂ ಶುರು ಮಾಡಿಲ್ಲ, ಈಗ ಮಾಡ್ಬೇಕು ಈಗ. ಆಮೇಲೆ ಒಂದಿಟ್ಟು ಮಣ್ಣು ಹೆಂಗದ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಒಂದ ಕಡೆಯಿಂದ ತಗೋಬಾರ್ದು, ಅಲ್ಲೇ ಒಂದಿಟ್ಟು ಇಲ್ಲೇ ಒಂದಿಟ್ಟು ಎಲ್ಲ ಕಡೆ ತಗೊಂಡು, ಒಟ್ಟು ನಿನ್ನ ಹೊಲದಾಗ ಎಲ್ಲ ಕಡೆಯಿಂದ ಮಣ್ಣು ಸಂಗ್ರಹ ಆಗೈತಂತ ಕಣ ನೋಡಿಕೊಂಡು ಅದನ್ನ ಹೋಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಕೊಟ್ರೆ ಅಂದ್ರೆ ಯಾವ ರೀತಿ ಮಣ್ಣದ ಏನ್ ಕೊರತೆ ಅದ ಹೇಳ್ತಾರ. ಅಲ್ಲೋ ಶರಣಪ್ಪಣ್ಣ, ಕರೆಕ್ಟ್ ನೀ ಹೇಳಿದ್ದು, ಅಲ್ಲೆಲ್ಲೇ ತಗೋಬಾರ್ದಂತ. ಆ ಮಣ್ಣನ್ನ ಮೊನ್ನೆ ಕೃಷಿ ವಿಜ್ಞಾನಿಗಳು ಬಂದಿದ್ರಲ್ಲ, ಕೇಳಿದ್ನಪ್ಪ ನಾನು, ಅವ್ರು ಏನಂದ್ರು ನಿಮ್ಮ ಹೊಲದಾಗ ಹಿಂಗ ಜಡ್ ಆಕಾರದಾಗ ತಗೊಳ್ರಿ ಮಣ್ಣ, ಅಂದ್ರೆ ಕರೆಕ್ಟ್ ಆಗಿ ಮಣ್ಣಿನ ಪರೀಕ್ಷೆ ಹಾಕತಿ, ಒಂದ ಹತ್ರ ಕಲೆ ಮಾಡ್ಬೇಡ್ರಿ, ನೀರು ಹಾಸ್ದಲ್ಲಿ ಮಣ್ಣು ತಗೋಬೇಡ್ರಿ, ಹಿಂಗೆಲ್ಲ ಹೇಳಾಕತ್ತಿದ್ರ ನನಗೆ ಹೌದಲ್ಲ ಅನಿಸ್ತು. ನಾವು ಒಂದ ಹತ್ರ ತಗೊಂಡು ಹೋದ್ರೆ ಅದೇನು ಯೂಸ್ ಆಗಲ್ಲ, ಮತ್ತು ಒಂದು 500 ಗ್ರಾಮ್ ಇದ್ರೆ ಮಣ್ಣು ಸಾಕಂತ. ಅದೇ ಅದೇ, ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಈಗ ಏನು ಸವಾಲ್ ಅಂದ್ರೆ ಕುಮಾರ, ಎಲ್ಲ ಕಡೆ ಸವಳು ಜವಳು ನಡೆದ್ಬಿಟ್ಟದ. ಯಾಕಂದ್ರೆ ನಮ್ಮ ರೈತರು ಏನ್ ಮಾಡ್ತಾರ, ಅಲ್ಲ ನಾವು ಅಪ್ಪಾರ ಕಡೆಯಿಂದನ ಹೇಳ್ತೀನಿ ನಾನು, ಅವರೆಲ್ಲ ಕಾಲದಿಂದ ಮಾಡ್ಕೊಂಡು ಬಂದದ್ದು ಹೆಂಗಂದ್ರೆ, ಅಂದಾಜಿನ ಮೇಲೆಲ್ಲ ಗೊಬ್ಬರ ಹಾಕೋದು, ಇತ್ತೀಚೆಗಂತೂ ರಾಸಾಯನಿಕ ಗೊಬ್ಬರ ಹಾಕೋದು ಬಹಳ ಆಗ್ಯದ, ಗೊಬ್ಬರ ಅಂತೂ ಇಲ್ಲ ಇಲ್ಲ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅದ್ರೊಳಗೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ಗಳು ಎಷ್ಟು ಇರ್ತೈತೆ ಅಂತಂದು ಮಣ್ಣೊಳಗೆ ಗೊತ್ತಾಕತ್ತೆ ಅಂತ. ನಾವು ಎಷ್ಟು ರಾಸಾಯನಿಕಗಳನ್ನು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಕತ್ತೆ ಅಂತ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಯೋಗ್ಯದ ನೋಡು. ನೀ ಹೇಳೋದು ಬರಬರೇ ಅದ, ಅದು ಮಣ್ಣು ಪರೀಕ್ಷೆ ಮಾಡ್ತೇಲ್ಲ. ಆ ನಂತರ ಮುಖ್ಯವಾಗಿ ಇವತ್ತು ನಾವು ಚಿಂತೆ ಮಾಡ್ಬೇಕಾಗಿದೆ ಏನಂದ್ರೆ, ನಮ್ಗೆ ಈಗ ನೋಡು, ಈಗ ಬ್ಯಾಸಿ ಬಂದೈತಿ, ಈಗ ಈಗ ಮನೆಯಾಗ ನೋಡ, ನಿನ್ಗೆ ಆಕಳ ಎಮ್ಮೆ ಇದ್ವು ಅಂದ್ರೆ ಲಾಭ ಆಗುವಂತ ಒಂದು ಉದ್ಯಮ ಆಕಿತ್ತ ಅಲ್ಲ. ಈಗ ನೋಡು, ಈಗ ನಾವು ಮತ್ತೆ ಮುಂಗಾರು ಕಾಯ್ಕೊಂಡು ಕೊಡುವಂತ ಪರಿಸ್ಥಿತಿ ಬರ್ತಿದ್ದಲ್ಲ. ಅದಕ್ಕೆ ಯಾವಾಗ್ಲೂ ಸಮಗ್ರ ಕೃಷಿ ಮಾಡೋದು ಚಲೋ. ಆಮೇಲೆ ಅದರಿಂದ ಇನ್ನೊಂದು ಏನ್ ಗೊತ್ತಾನು, ಈಗ ನೋಡು ಮಣ್ಣಿನಲ್ಲಿ ಸಾವಯವ ವ್ಯವಸ್ಥೆ ಕಡಿಮೆ ಆಗ್ಬಿಟ್ಟದಂತೆಲ್ಲ ಎಲ್ಲ ಕಡೆ ಹೇಳ್ತಾರೆ, ನೀವು ಮಣ್ಣು ಪರೀಕ್ಷೆ ಮಾಡಿದ್ರೆ ಹೇಳ್ಬೋದು ಹಂಗಾಗ್ಬಿಟ್ಟತಿ ಪರಿಸ್ಥಿತಿ. ಅದಕ್ಕೆ ಸಾವಯವ ವ್ಯವಸ್ಥೆ ಹಾಕ್ಬೇಕು. ಆಮೇಲೆ ಬದುವಿನ ಗುಂಟ ನಾವು ಈ ಅರಣ್ಯ ಕೃಷಿ ಮಾಡ್ಬೇಕು ಅಂದ್ಬಿಟ್ಟು ತಪ್ಪಲ ಗಿಪ್ಪಲ ಬೀಳುತ್ತಲ್ಲ, ಅದೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಅಂದ್ರೆ ಸೆಣಬು ಇಂಥವೆಲ್ಲ ಹಾಕಿದ್ವಿ ಅಂದ್ರೆ ಅದು ಗೊಬ್ಬರ ಹಾಕತ್ತೆ. ಆಮೇಲೆ ಈಗ ಸೆಗಣಿ ಗೊಬ್ಬರ ಹಾಕಿದ್ರಿಂದ ಅಲ್ಲಿ ಯಥೇಚ್ಛವಾಗಿ ನಿಮಗೆ ಸೂಕ್ಷ್ಮ ಜೀವಿಗಳು ಮಣ್ಣಾಗ ಸಿಗ್ತಾವ. ಆಮೇಲೆ ಎರೆಹುಳು, ಮುಖ್ಯವಾಗಿ ಎರೆಹುಳು ನೀವು ತಂದು ಹಾಕೋ ಅವಶ್ಯಕತೆ ಇಲ್ಲ, ತನ್ನ